ಡಾಕ್ಟರ್ ನವೀನ್ ಎಸ್ ಕುಲಕರ್ಣಿ ಅವರು ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಡಾಕ್ಟರ್ ನವೀನ್ ಎಸ್ ಕುಲಕರ್ಣಿ ಅವರು ಮೂಲತಃ ಹುಬ್ಬಳ್ಳಿಯವರು. ಇವರು ತಮ್ಮ MBBS ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜ್ ಬಿಜಾಪುರ ಇಲ್ಲಿ 2006 ಪಡೆದರು. ನಂತರ ತಮ್ಮ MD ಜನರಲ್ ಮೆಡಿಸಿನ್ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದರೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ 2012 ಪಡೆದರು. 2014 2018 SN ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವ ಡಾಕ್ಟರ್ ನವೀನ್ ಕುಲಕರ್ಣಿ ಅವರಿಗಿದೆ. ನಂತರ 2018 ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಅವರು ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ನವೀನ್ ಎಸ್ ಕುಲಕರ್ಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ನವೀನ್ ಕುಲಕರ್ಣಿ ಅವರು. ನಮಸ್ಕಾರ. ಮೊದಲು ವೃದ್ಧಾಪ್ಯದಲ್ಲಿ ಬೀಳುವ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಬಗ್ಗೆ ಡಾಕ್ಟರ್ ನವೀನ್ ಎಸ್ ಕುಲಕರ್ಣಿ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ನಮಸ್ಕಾರ. ವೃದ್ಧಾಪ್ಯದಲ್ಲಿ ಬೀಳುವ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. 65 ಮೇಲ್ಪಟ್ಟವರು ವೃದ್ಧರು. ವೃದ್ಧರಲ್ಲಿ ತಡೆಗಟ್ಟುವಂಥ ಸಮಸ್ಯೆ ಎಂದರೆ ಬೀಳುವ ಸಮಸ್ಯೆ. 1 30% ವೃದ್ಧರು ಈ ಸಮಸ್ಯೆಯನ್ನು ಎದುರಿಸುತ್ತಾರೆ. ವಯಸ್ಸಾದಂತೆ ಈ ಸಮಸ್ಯೆಯ ಪ್ರಮಾಣ ಹೆಚ್ಚಾಗುತ್ತವೆ. 6 2 ಬಾರಿಗಿಂತ ಹೆಚ್ಚು ಬೀಳುವ ಸಮಸ್ಯೆಗೆ ಮರುಕಳಿಸಿ ಬೀಳುವ ಸಮಸ್ಯೆ ಎನ್ನುತ್ತಾರೆ. ಕಡಿಮೆ ಅವಧಿಯಲ್ಲಿ ಹಲವಾರು ಬಾರಿ ಬೀಳುವುದರಿಂದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುವುದು. ಈಗ ಬೀಳುವ ಕಾರಣಗಳೇನು? ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ, ಅಂದರೆ ಮಲ್ಟಿಫ್ಯಾಕ್ಟೋರಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ತೀವ್ರ ಅನಾರೋಗ್ಯದಿಂದ ಅಂದರೆ ಅಕ್ಯೂಟ್ ಇಲ್ನೆಸ್ ಆಗೋದರಿಂದ ಇದು ಬಹಳ ಸಹಜ. ಮುಖ್ಯವಾದ ಕಾರಣಗಳಂದರೆ ಸೋಂಕು ಅಂದರೆ ಇನ್ಫೆಕ್ಷನ್, ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು, ಹೃದಯ ರೋಗಗಳು ಅಥವಾ ಮೆಟಾಬಾಲಿಕ್ ಪ್ರಾಬ್ಲಮ್ಸ್ ಅಂದರೆ ರಕ್ತದಲ್ಲಿ ಸಕ್ಕರೆ ಅಥವಾ ಉಪ್ಪಿನಂಶಗಳು ವ್ಯತ್ಯಾಸವಾದಲ್ಲಿ ಈ ಸಮಸ್ಯೆಯನ್ನು ನಾವು ನೋಡಬಹುದು. ಬೀಳುವ ಕಾರಣಗಳನ್ನು ನಾವು 2 ರೀತಿಯಲ್ಲಿ ವಿಭಾಗಿಸಬಹುದು. 1 ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದ ಅಂದರೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್, ಅಥವಾ ಮನುಷ್ಯ ವಾಸಿಸುವ ಸ್ಥಳದ ಸಮಸ್ಯೆ ಇದ್ದರೆ, ಅಂದರೆ ನಾವು ಸುತ್ತಮುತ್ತಲು ಏನಾದರೂ ಸಮಸ್ಯೆ ಇದ್ದರೆ ಅದರಿಂದನೂ ಬೀಳುವ ಸಾಧ್ಯತೆಗಳಿವೆ. ಅದಕ್ಕೆ ಎನ್ವೈರನ್ಮೆಂಟಲ್ ಹಜಾರ್ಡ್ಸ್ ಅಂತಾರೆ, ಅಂದರೆ ಎಕ್ಸ್ಟ್ರಿನ್ಸಿಕ್ ರಿಸ್ಕ್ ಫ್ಯಾಕ್ಟರ್ಸ್. ಕೆಲವೊಮ್ಮೆ ಸಾಂದರ್ಭಿಕ ಕಾಲಗಳಿಂದಲೂ ಈ ಸಮಸ್ಯೆ ಉಂಟಾಗಬಹುದು. ಎಲ್ಲರೂ ತಿಳಿದುಕೊಳ್ಳಬೇಕಾದ ಕೆಲವು ಕಾರಣಗಳನ್ನು ನಾನು ಈಗ ವಿವರಿಸುತ್ತೇನೆ. ವಯಸ್ಸಾದಂತೆ ಕ್ರಿಯಾತ್ಮಕ ಕುಸಿತದಿಂದ ಸಮತೋಲನ ಮತ್ತು ಸ್ಥಿರತೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ದೃಷ್ಟಿದೋಷ, ಕಣ್ಣಿನ ತೊಂದರೆ ಅಥವಾ ಕಿವಿಯ ತೊಂದರೆ ಅಂದರೆ ವೆಸ್ಟಿಬ್ಯುಲರ್ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಆದರೆ ಬೀಳುವ ಸಾಧ್ಯತೆಗಳು ಹೆಚ್ಚು. ಮಸಲ್ ಸ್ಟ್ರೆಂತ್ ಅಂದರೆ ಸ್ನಾಯು ಶಕ್ತಿ ಕಡಿಮೆ ಆದಾಗ ಬೀಳುವ ಸಾಧ್ಯತೆಗಳು ಇರ್ತವೆ. ನಡಿಗೆಯ ಸಮಸ್ಯೆ, ಉದಾಹರಣೆಗೆ ಮಂಡೆ ನೋವು ಅಥವಾ ಸಂಧಿವಾತ ಅಥವಾ ಯಾವುದಾದ್ರೂ ನರವೈಜ್ಞಾನಿಕ ತೊಂದರೆ ಇದ್ದರೆ ಅಂದರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಅಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಯಾವುದು ಪೆರಿಫರಲ್ ನ್ಯೂರೋಪತಿ ಅಂದರೆ ನರದೋಷ ಇದ್ದರೂ ಬೀಳುವ ಸಾಧ್ಯತೆಗಳು ಇರ್ತವೆ. ಭಂಗಿಯಲ್ಲಿ ಆಗುವ ವ್ಯತ್ಯಾಸಗಳು ಅಥವಾ BP ನಿಯಂತ್ರಣದಲ್ಲಿ ವ್ಯತ್ಯಾಸ, ಕೆಲವು ಔಷಧಿ ಅಥವಾ ಮಾತ್ರೆಗಳು ದೀರ್ಘಕಾಲ ತೋದ್ರದಲ್ಲಿಯೂ ಈ ಸಮಸ್ಯೆಯನ್ನು ನಾವು ನೋಡಬಹುದು. ಮನೆಯ ವಾತಾವರಣ ಸುರಕ್ಷಿತ ಇದ್ದರೆ ಇದು ಬೀಳುವ ಸಮಸ್ಯೆಗಳು ಹೆಚ್ಚಾಗ್ತವೆ. ಅಂದರೆ ನೆಲ ಸಮ ಇರಲಿದ್ದರೆ ಅಥವಾ ಕಳಂಬೆ ಬೆಳಕು ಸರಿ ಇಲ್ಲದಿದ್ದರೆ, ತೋಳಿಗೆ ಅಥವಾ ಕೈಗಳಿಗೆ ಬೆಂಬಲವಿಲ್ಲದಂಥ ಕುರ್ಚಿ ಉಪಯೋಗಿಸುವುದರಿಂದ, ಸರಿಯಾಗಿ ಹೊಂದಿಕೊಳ್ಳದ ಪಾದರಕ್ಷೆಗಳನ್ನು ಉಪಯೋಗಿಸಿದರೆ, ಕತ್ತಲೆಯಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ಶೌಚಾಲಯ ಅಥವಾ ಬಚ್ಚಲ ಮನೆಗೆ ಹೋಗುವಾಗ ಬಾಗಿಲು ತೆಗಿಬೇಕಾದರೆ ಧಾವಿಸುವುದು, ಒಂದೇ ಸಮಯದಲ್ಲಿ ಅಥವಾ ಕಡಿಮೆ ಸಮಯದಲ್ಲಿ ಬೇರೆ ಬೇರೆ ಕೆಲಸ ಮಾಡುವುದು, ಈ ಎಲ್ಲ ಕಾರಣಗಳಿಂದ ಬೀಳುವ ಸಾಧ್ಯತೆಗಳಿದೆ. ಇದಲ್ಲದೆ ಅರಿವಿನ ದುರ್ಬಲತೆ ಅಥವಾ ಖಿನ್ನತೆ ಅಂದರೆ ಡಿಮೆನ್ಷಿಯಾ ಅಥವಾ ಡಿಪ್ರೆಷನ್ ತೊಂದರೆ ಇದ್ದಲ್ಲಿ ಬೀಳುವ ಸಾಧ್ಯತೆಗಳು ಆಗ್ತವೆ. ಕುಡಿಯುವ ಸಮಸ್ಯೆ ಇರೋರಿಗೆ ಅಥವಾ ಕುಡಿತ ಅಭ್ಯಾಸ ಇರೋರಿಗೂ ಬೀಳುವ ಸಮಸ್ಯೆಗಳು ಇರ್ತವೆ. ಈ ಸಮಸ್ಯೆಯನ್ನು ನಾವು ಹೇಗೆ ಗುರುತಿಸ್ಬೋದು ಅಂದರೆ ಕಂಡುಹಿಡಿಯುವುದು ಹೇಗೆ ಅಂದರೆ ಯಾರು ಬೀಳಬಹುದು ಅನ್ನೋದು ಸಾಧ್ಯತೆಗಳನ್ನು ನಾವು ಹೇಗೆ ಕಂಡುಹಿಡಿಯೋದು, ಇದಕ್ಕೆ ಹಲವಾರು ಪರೀಕ್ಷೆಗಳಿವೆ, ಕೆಲವನ್ನು ನಾನು ತಿಳಿಸ್ತೇನೆ. 1 ಕಾಲಿನ ಮೇಲೆ ನಿಲ್ಲುವ ಪರೀಕ್ಷೆ, 2 ಹೆಜ್ಜೆ ಮುಂದೆ ಹೆಜ್ಜೆ ಇಟ್ಟು ನಡೆಯುವ ಪರೀಕ್ಷೆ, 3 ಹೆಜ್ಜೆಯನ್ನು ಮುಂದೆ ಇಡದೆ ವಸ್ತುವನ್ನು ಬಾಗಿ ಪಡೆಯುವ ಪರೀಕ್ಷೆ, 4 ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿಯು ಎದ್ದು ನಿಂತು 10 ಫೂಟು ಮುಂದೆ ನಡೆದು ಹಿಂದೆ ತಿರುಗಿ ಮತ್ತೆ ಅದೇ ಕುರ್ಚಿಯಲ್ಲಿ ಬಂದು ಕೂಡುವ ಪರೀಕ್ಷೆ. ನಾಲ್ಕನೇದ್ದು ಕೈಗಳನ್ನು ಉಪಯೋಗಿಸದೆ ಕುರ್ಚಿಯಿಂದ ಕೂಡುವ ಮತ್ತು ಇಳುವು ಮಾಡುವ ಪರೀಕ್ಷೆಗಳು. ಅಥವಾ ಐದನೇದು ಈ ಸದ್ಯದರಲ್ಲಿ ಅಂದರೆ ವಾರಗಳಲ್ಲಿ ಅಥವಾ ತಿಂಗಳಲ್ಲಿ ತಾವು ದಿನನಿತ್ಯ ಮಾಡುವ ಕೆಲಸಗಳು ಅಂದರೆ ಸ್ನಾನ, ಶೌಚಾಲಯಕ್ಕೆ ಹೋಗುವುದು ಅಥವಾ ಅರ್ಬಿ ಹಾಕ್ಕೊಳ್ಳುವುದು, ಇದರೊಳಗೆ ಏನಾರು ಹೆಚ್ಚು ಕಡಿಮೆ ಆದರೆ ಅವರಲ್ಲಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಈಗ ಈ ಸಮಸ್ಯೆಗೆ ಪರಿಹಾರಗಳೇನು ಅಂದರೆ ಇದನ್ನು ಹೆಂಗೆ ತಡೆಗಟ್ಟುವ ವಿಧಾನಗಳೇನು ಇದನ್ನು ತಿಳಿಸ್ತೇನೆ. ಬೀಳುವುದನ್ನು ತಡೆಗಟ್ಟುವುದು ಮತ್ತು ಅದರಿಂದ ಆಗುವ ಹಾನಿಗಳನ್ನು ತಡೆಗಟ್ಟುವುದು ಇದು ನಮ್ಮ ಮುಖ್ಯ ಉದ್ದೇಶ. ಮಾರ್ಪಡಿಸಬಹುದಾದ ಕಾರಣಗಳನ್ನು ತಿದ್ದುಪಡಿಸಿ ಮಾಡುವುದು ಮತ್ತು ಸರಿಪಡಿಸುವುದು ಇದು ಒಂದೇ ನಮ್ಮದು ಉದ್ದೇಶ ಆಗಬೇಕು. ಅಂದರೆ ವ್ಯಾಯಾಮ ಕಾರ್ಯಕ್ರಮಗಳನ್ನು ಅಳವಡಿಸುವುದು ಅಂದರೆ ಎಕ್ಸಸೈಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಮನೆಯ ಪರಿಸರ ಮಾರ್ಪಡಿಸುವುದು ಅಪಾಯವಾಗುವ ಅಂಶ ಕಂಡುಬಂದಲ್ಲಿ ಮಾತ್ರ, ಅಥವಾ ಔಷಧಿ ಅಥವಾ ಮಾತ್ರೆಗಳ ಬದಲಾವಣೆ ಇದ್ದರೆ ವೈದ್ಯರು ಅದನ್ನು ಸಹ ಮಾಡ್ತಾರೆ. ಅಪೌಷ್ಟಿಕತೆ ಇದ್ದಲ್ಲಿ ಅಂದರೆ ಮಾಲ್ ನ್ಯೂಟ್ರಿಷನ್ ಇದ್ದಲ್ಲಿ ಅದನ್ನು ಸರಿಪಡಿಸಬೇಕು. ಸರಿಯಾದ ಪಾದರಕ್ಷೆಗಳನ್ನು ಉಪಯೋಗಿಸಬೇಕು. ಬಿ ಪಿ ವ್ಯತ್ಯಾಸವಾದಲ್ಲಿ ಅದನ್ನು ಚಿಕಿತ್ಸೆ ಪಡೆಯಬೇಕು. ಪೋಸ್ಚುರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ಮಲಗಿದಾಗ ಮತ್ತು ಎದ್ದು ನಿಂತಾಗ ಬಿ ಪಿಯ ವ್ಯತ್ಯಾಸ ಆಗ್ಬೋದು, ಇದಕ್ಕೂ ಸಹ ಟ್ರೀಟ್ಮೆಂಟ್ ಇರ್ತದೆ. ದಿನನಿತ್ಯ ಕೆಲಸ ಮಾಡುವಾಗ ಸ್ಥಿರ ವಸ್ತುಗಳ ಸಹಾಯ ಪಡೆಯಬೇಕು, ಮುಖ್ಯವಾಗಿ ಶೌಚಾಲಯಕ್ಕೆ ಹೋದಾಗ, ಬಚ್ಚಲು ಮನೆಯಲ್ಲಿರುವಾಗ. ರಾತ್ರಿ ವೇಳೆ ಸಾಕಷ್ಟು ಬೆಳಕನ್ನು ಉಪಯೋಗಿಸಬೇಕು, ಸಾಕಷ್ಟು ನೀರು ಕುಡಿಯಬೇಕು, ಯಾಕಂದರೆ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆದರೆ ಬೀಳುವ ಸಾಧ್ಯತೆಗಳು ಸಹ ಹೆಚ್ಚಾಗ್ತವೆ. ಈಗ ಆಧಾರವಾಗಿರೋ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಅವುಗಳನ್ನು ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ, ಅಂದರೆ ಕರೆಕ್ಟೇಬಲ್ ಅಥವಾ ಟ್ರೀಟೇಬಲ್ ಪ್ರಾಬ್ಲಮ್ಸ್. ಉದಾಹರಣೆಗೆ ವಿಟಮಿನ್ ಡಿ ಅಥವಾ ಕ್ಯಾಲ್ಶಿಯಂ ಕೊರತೆ ಇದ್ದಲ್ಲಿ ಅದನ್ನು ತಿದ್ದುಪಡಿ ಮಾಡುವುದು, ರಕ್ತಹೀನತೆ ಅಂದರೆ ಅನೀಮ್ಯ, ಹಿಮೋಗ್ಲೋಬಿನ್ ಕಡಿಮೆ ಇದ್ದಲ್ಲಿ ಅದನ್ನು ಸಹ ಸರಿಪಡಿಸಬೇಕು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ತೊಂದರೆಗಳಿದ್ದಲ್ಲಿ ಅದನ್ನು ಟ್ರೀಟ್ಮೆಂಟ್ ನಾವು ಸಹ ಕೊಡಬೇಕಾಗ್ತದೆ, ಸೋಂಕು ಅಥವಾ ಹೃದಯ ತೊಂದರೆ ಕಂಡುಬಂದಲ್ಲಿ ಅದಕ್ಕೆ ತಕ್ಕಮಟ್ಟಿಗೆ ಚಿಕಿತ್ಸೆ ಇರ್ತವೆ. ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂದರೆ ರಕ್ತದಲ್ಲಿ ಉಪ್ಪಿನ ಲವಣ ಅಥವಾ ಶುಗರ್ ಹೆಚ್ಚು ಕಡಿಮೆ ಆದರೆ ಅದನ್ನು ಸಹ ಕಂಟ್ರೋಲ್ನಲ್ಲಿ ತಂದರೆ ಬೀಳುವ ಸಾಧ್ಯತೆಗಳು ಕಡಿಮೆ ಆಗಬಹುದು. ಸ್ನಾಯು ದೌರ್ಬಲ್ಯ ಅಥವಾ ಸಂಧಿವಾತಗಳಿಗೂ ಸಹ ಚಿಕಿತ್ಸೆ ಪಡೆಯಬೇಕು. ನರವೈಜ್ಞಾನಿಕ ಸಮಸ್ಯೆಗಳಿರ್ತವೆ ಅಂದರೆ ಪೆರಿಫರಲ್ ನ್ಯೂರೋಪತಿ ಅಥವಾ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಇರ್ತದೆ, ಅದಕ್ಕೆ ಸಹಿತ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಯಾವುದು ಔಷಧಿ ಬೇಕು ಅಥವಾ ಮಾತ್ರೆ ಬೇಕೋ ಅದನ್ನು ಸಹ ಪಡೆಯಬಹುದು. ಕಡೆಯದಾಗಿ ಕಣ್ಣು ಅಥವಾ ಕಿವಿ ತೊಂದರೆಗಳು ಕಂಡುಬಂದಲ್ಲಿ ಅದಕ್ಕೆ ತಕ್ಕಮಟ್ಟಿಗೆ ಚಿಕಿತ್ಸೆಯನ್ನು ಪಡೆಯಬೇಕು. ಇದಲ್ಲದೆ ಕೆಲವೊಮ್ಮೆ ಸಹಾಯಕ ಸಾಧನಗಳ ಅವಶ್ಯಕತೆಯು ಬೇಕಾಗಬಹುದು ನಮಗೆ, ಅಂದರೆ ಅಸಿಸ್ಟೆಡ್ ಡಿವೈಸಸ್ ಅಂತ ಹೇಳ್ತೀವಿ, ಅಂದರೆ ನಡೆಯಬೇಕಾದ್ರೆ ಕೇನ್ಸ್, ವಾಕರ್, ವೀಲ್ಚೇರ್ ಮುಂತಾದವುಗಳು. ಈಗ ಪದೇ ಪದೇ ಬೀಳುವುದರಿಂದ ಅಥವಾ ಬಿದ್ದ ಮೇಲೆ ಆಗುವ ದುಷ್ಪರಿಣಾಮಗಳು ಏನು? ಒಂದೇದು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್, ಯಾಕಂದ್ರೆ ಬಿದ್ದ ಮೇಲೆ ಮನುಷ್ಯ ಏಳುವುದು, ನಡೆಯುವುದು ಅಥವಾ ನೀರು ಕುಡಿಯುವುದು ಇವೆಲ್ಲ ಕಡಿಮೆ ಆಗ್ಬೋದು, ಅದರಿಂದ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆಗ್ತದೆ. ಅಥವಾ ಕಿಡ್ನಿ ಪ್ರಾಬ್ಲಮ್ ಅಂದರೆ ಮೂತ್ರಪಿಂಡ ತೊಂದರೆ ಆಗ್ಬೋದು, ಅದು ವೈಫಲ್ಯ ಆಗ್ಬೋದು. ದೀರ್ಘಕಾಲದಲ್ಲಿ ಹಾಸಿಗೆ ಹಿಡಿಯುವುದರಿಂದ ಅಂದರೆ ಬಿದ್ದ ಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳು ಭಾಳ ಇರ್ತವೆ. ಉದಾಹರಣೆಗೆ ಬೆಡ್ ಸೋರ್ ಆಗ್ಬೋದು, ಅದರಿಂದ ಬೇರೆ ಸೋಂಕು ಆಗ್ಬೋದು. ಬಿದ್ದ ಮೇಲೆ ಸೊಂಟ ಮುರಿತ, ಬೆನ್ನೆಲುಬು ಮುರಿತ, ತಲೆಗೆ ಪೆಟ್ಟು ಆಗುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಹಿಪ್ ಫ್ರ್ಯಾಕ್ಚರ್ಸ್ ಅಂತ ನಾವೇನು ಕರಿತೀವಿ ಈಗ, ಅದು 90% ಜನರಲ್ಲಿ ಬಿದ್ದ ಮೇಲೆ ಆಗ್ತದೆ. ಸೊ ಬೀಳುವುದನ್ನು ತಡೆಗಟ್ಟಿದರೆ ಈ ಫ್ರ್ಯಾಕ್ಚರ್ಗಳನ್ನು ನಾವು ತಡೆಗಟ್ಟಬಹುದು. ಕೆಲವೊಮ್ಮೆ ಬೀಳುವುದರಲ್ಲಿ ಅಥವಾ ಪದೇ ಪದೇ ಬೀಳುವುದರಲ್ಲಿ ಆತ್ಮವಿಶ್ವಾಸ ಸಹ ಕಡಿಮೆ ಆಗ್ತವೆ. ಸಾಮಾಜಿಕ ಪ್ರತ್ಯೇಕತೆ ಆಗಬಹುದು, ಅಂದರೆ ಸೋಷಲ್ ಐಸೋಲೇಷನ್ ಅಂತ ಆಗುವ ಸಾಧ್ಯತೆಗಳಿರ್ತವೆ. ಕ್ರಿಯಾತ್ಮಕತೆಯಲ್ಲಿ ಮಿತಿ ಆಗಬಹುದು, ಕೆಲವೊಮ್ಮೆ ಸಹ ಜೀವಕ್ಕೆಯೂ ತೊಂದರೆ ಆಗುವ ಸಾಧ್ಯತೆಗಳಿರ್ತವೆ. ಕಡೆಯದಾಗಿ ಈ ಸಮಸ್ಯೆ ಪರಿಹರಿಸಲು ವೈಯಕ್ತಿಕ ಅಪಾಯದ ಪರೀಕ್ಷೆ ಮಾಡಬೇಕು, ಅಂದರೆ ಇಂಡಿವಿಜುವಲ್ ಅಪ್ರೋಚ್, ಯಾಕಂದರೆ ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ಆದ ತೊಂದರೆ ಇರ್ತವೆ, ಕಾರಣ ಇರ್ತವೆ, ಅದರಿಂದ ಅವರು ಬೀಳ್ಬೋದು. ಸೊ ಅದಕ್ಕೆ ಎಲ್ಲರನ್ನು ವೈಯಕ್ತಿಕ ಪರೀಕ್ಷೆ ಮಾಡಲು ಅಗತ್ಯ. ಎರಡನೇದು ಬೇರೆ ಬೇರೆ ನುರಿತ ವ್ಯಕ್ತಿಗಳ ಸಹಾಯ ಪಡೆಯಬೇಕು, ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಸಹಾಯ ಪಡೆಯಬೇಕು, ಅಂದರೆ ಡಾಕ್ಟರ್ಸ್ ಆಯ್ತು, ನರ್ಸಸ್ ಆಯ್ತು, ಫಿಸಿಯೋಥೆರಪಿಸ್ಟ್ಸ್ ಆಯ್ತು ಅಂದರೆ ಭೌತ ಚಿಕಿತ್ಸಕರು, ಅಥವಾ ಕೆಲವೊಮ್ಮೆ ಸಹಾಯಕ ಸಲಕರಣೆಗಾರ ಮಾರಾಟಗಾರರ ನಮಗೆ ಹೆಲ್ಪ್ ಬೇಕಾಗ್ಬೋದು, ಅಂದರೆ ಎಕ್ವಿಪ್ಮೆಂಟ್ ವೆಂಡರ್ಸ್ ಅಂತ ಅವ್ರನ್ನ ನಾವು ಕರಿತೀವಿ. ಇದಲ್ಲದೆ ರೋಗಿಯ ಆರೈಕೆದಾರರು ಸಹಿತ ಇದರಲ್ಲಿ ತೊಡಗಬೇಕು. ಉದಾಹರಣೆ ಮಗ ಆಯ್ತು, ಮಗಳಾತು, ಸೊಸೆಂದಿರಾತು, ಅಳೆಯಂದಿರಾತು, ಸಂಬಂಧಿ ಆಯ್ತು ಅಥವಾ ಕೆಳಮಗೆಳೆಯಂದರು ಆಯ್ತು. ಏಕೆಂದರೆ ಒಬ್ಬರಿಂದಲೇ ಈ ಸಮಸ್ಯೆಗೆ ಪರಿಹಾರ ಸಿಗುವುದು ಸಾಧ್ಯವಿಲ್ಲ. ಕಡೆಯದಾಗಿ ಬಹಳ ಮುಖ್ಯವಾಗಿ ವೃದ್ಧಾಪ್ಯದಲ್ಲಿ ಬೀಳುವುದು ಇದು ಆಕಸ್ಮಿಕ ಅಥವಾ ಇದು ವಯಸ್ಸಾದಂತೆ ಆಗುವ ಪ್ರಕ್ರಿಯೆ ಅಥವಾ ಚಿಕಿತ್ಸೆ ಇಲ್ಲ ಅನ್ನುವುದನ್ನು ನಾವು ಈ ತಪ್ಪು ಕಲ್ಪನೆಗಳನ್ನು ಬದಲಾಯಿಸಬೇಕು. ವಂದನೆಗಳು. ಧನ್ಯವಾದಗಳು ಡಾಕ್ಟರ್ ನವೀನ್ ಕುಲಕರ್ಣಿ ಅವರೇ. ಬಹಳಷ್ಟು ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದಿರಿ. ವೃದ್ಧಾಪ್ಯದಲ್ಲಿ ಯಾಕೆ ಬೀಳ್ತಾರೆ, ಕಾರಣಗಳೇನು, ಮತ್ತು ಹೇಗೆ ತಪಾಸಣೆ ಮಾಡ್ತೀವಿ, ಚಿಕಿತ್ಸಾ ವಿಧಾನ, ಬೀಳದೇ ಇರಲಿಕ್ಕೆ ಹೇಗೆ ಸಾಧನಗಳನ್ನು ಉಪಯೋಗಿಸ್ಕೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದಿರಿ. ಈಗ ಕರೆಗಳನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಲಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಶಿವಲಿಂಗ ಹಿರೇಮಠ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ 65 ಆದ ನಂತರ ಈಗ ಕೆಲವು ವಯೋವೃದ್ಧರು ಬೀಳ್ತಾರಲ್ರಿ, ಅದನ್ನ ಆಪರೇಷನ್ ಮಾಡಕ್ಕೆ ಡಾಕ್ಟರ್ ಅವ್ರು ಹೆದರ್ತಾರೋ, ಏನ ಅವ್ರ ಆರೋಗ್ಯ ಸಮಸ್ಯೆ ಇರ್ತೈತ್ರು, ಸ್ವಲ್ಪ ವಿವರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲ್ರಿ. ಅಂದ್ರೆ 60 ಅಥವಾ 65 ವರ್ಷ ಮೇಲೆ ಬಿದ್ದವ್ರಿಗೆ ಆಪರೇಷನ್ ಕಾರಣಗಳಿರ್ತಾವ್ರಿ. ಈಗ ಹಿಪ್ ಫ್ರ್ಯಾಕ್ಚರ್ಸ್ ಅಂತ ಹೇಳಿದ್ನೆಲ್ಲ, ಹಿಪ್ ಫ್ರ್ಯಾಕ್ಚರ್ ಆತಂದರೆ ಅವರಿಗೆ ಆಪ್ರೇಷನ್ ಮಾಡ್ಬೋದು, ಅಥವಾ ಒಮ್ಮೊಮ್ಮೆ ತಲೆಯಲ್ಲಿ ರಕ್ತಸ್ರಾವ ಆದರೆ ಆಪ್ರೇಷನ್ ಮಾಡ್ಬೋದು. ಅಂದರೆ ಎಲ್ಲ ಬಿದ್ದ ಮೇಲೆ ಆಗುವ ತೊಂದರೆಗಳಿಗೆ ಆಪ್ರೇಷನ್ ಇರತಾವಂತೇನು ಇರಂಗಿಲ್ಲರಿ. ಎಲ್ಲೋ ಕೆಲವೊಮ್ಮೆ ಬೇಕಾಗ್ತಾವ, ಕೆಲವೊಮ್ಮೆ ಬೇಕಾಗುವಲ್ಲಿ ಅದು ಆ್ಯಬ್ಸಲ್ಯೂಟ್ಲಿ ನೆಸೆಸರಿ. ಅಂದ್ರೆ ಬೇಕಾಗಬೇಕು, ಅದಕ್ಕೆ ಮೆಡಿಕಲ್ ಚಿಕಿತ್ಸೆ ಇಲ್ಲ ಅಂದರೆ ಔಷಧಿ ಗುಳಿಗಿಂತ ಕಡಿಮೆ ಆಗಂಗೆ ಇಲ್ಲ ಅಂತ ಇದ್ದಲ್ಲಿ ಅದಕ್ಕೆ 100ಕ್ಕೆ 100ರಷ್ಟು ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಬೇಕಾಗಬೇಕಂದ್ರೆ ಮಾಡಬೇಕಾಗ್ತದ್ರಿ. ಒಂದನೇದ್ದು. ಎರಡನೇದ್ದು ನೀವೇನು ಇದನ್ನು ಹೇಳ್ತಿರಲ್ಲ, ವಯಸ್ಸಾದಂತೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಶುಗರ್ ಆಯ್ತು, ಬಿ ಪಿ ಆಯ್ತು, ಅಥವಾ ನರದ ದೌರ್ಬಲ್ಯ ಆಯ್ತು, ಅಥವಾ ಬೇರೆ ಕಿಡ್ನಿ ತೊಂದರೆ ಆಯ್ತು, ಇವೆಲ್ಲ ಹೆಚ್ಚಿಗೆ ಹಾಕೋತ್ ಹೋಗ್ತಾವೆ. ಸೊ ಆದಂಗೆ ಅದಕ್ಕೆ ಆಪ್ರೇಷನ್ ಮಾಡಬೇಕಂತಿರ್ಬೇಕಾರೆ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಿಗೆ ಆದಂಗೆ ಆಪ್ರೇಷನ್ ಪ್ರೊಸೀಜರ್ಗೂ ಸ್ವಲ್ಪ ರಿಸ್ಕ್ ಇರ್ತದೆ ರೀ. ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ 100% ಮಾಡಬೇಕು ಅಂತಿದ್ದಲ್ಲಿ ಮಾಡೇ ಮಾಡ್ತಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ರೇಡಿಯೋ ಸೆಟ್ ದೂರ ಇಡಬೇಕು ಮೊದಲು. ಹಾ ಮೇಡಮ್. ಸೊ ತಗೊಂಡಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಮೇಡಮ್. ಆ ಪ್ರಶ್ನೆ ಕೇಳ್ರಿ ವೆಂಕಣ್ಣ. ಈಗ ಎಷ್ಟು ವರ್ಷದಿಂದ ಕಂಡು ಬರ್ತೈತಿ ಸರ್ ಇದು? ವೃದ್ಧರು ವೃದ್ಧಾಪ್ಯ ಅಂದ್ರೆ ಎಷ್ಟು ವರ್ಷದಿಂದ ಅಂತ ಅನ್ಕೋತೀರಿ ವೆಂಕಣ್ಣ? 60 ವರ್ಷದಿಂದ ಮೇಡಮ್. ಹಾ, ಮತ್ ನಿಮ್ಗ ಉತ್ತರ ಗೊತ್ತದ ಮೇಡಮ್? ಅದು ಯುವಕರಿದ್ದಾಗೂ ಇದು ಸಮಸ್ಯೆ ಆಗ್ತದ ಮೇಡಮ್. ಹೆಕ್ಕೆ ಹೇಳ್ತಾರೆ ಡಾಕ್ಟರ್ ಹೇಳ್ತಾರ. ಅಂದ್ರೆ ನೀವು ಯಾವ ವರ್ಷ ಮೇಲ್ಪಟ್ಟು ಕೇಳ್ತೀರ? ಏಜ್ ಯಾವ ಏಜ್ ಆದ್ಮೇಲೆ ಬೀಳುವ ಸಾಧ್ಯತೆಗಳು ಹೆಚ್ಚು ಅಂತ ಕೇಳಿರ್ತೀರ? ಇದ್ ನೋಡ್ರಿ, ಬೀಳೋದು ಸಹಜ, ಯಾರಾದ್ರೂ ಬೀಳ್ಬೋದು. ಸಣ್ಣವ್ರು ಬೀಳ್ಬೋದು, ಮಿಡ್ಲ್ ಏಜ್ ಇದ್ದವ್ರು ಬೀಳ್ಬೋದು, ವಯಸ್ಸಾದವ್ರು ಬೀಳ್ಬೋದು. ಸಾಮಾನ್ಯವಾಗಿ ನಾವು ನೋಡೋದು ಸಣ್ಣವ್ರೊಳಗೆ ದೊಡ್ಡವ್ರೊಳಗೆ ಬೀಳುವ ಸಾಧ್ಯತೆಗಳು ಹೆಚ್ಚಾಗ್ತಾವ. ಬಟ್ ಈಗ ಸಣ್ಣವ್ರೊಳಗೆ ಅಂದ್ರೆ 60 ವರ್ಷ ಮೇಲೆ ಒಳಗಿರೋರು ಬೀಳೋ ಕಾರಣಗಳು ಒಂದೇ ಇರ್ತಾವ್ರಿ. ಈಗ 60 ಅಥವಾ 65 ವರ್ಷ ಮೇಲ್ಪಟ್ಟೇನು ಬೀಳ್ತಾರಲ್ಲ, ಅವರಿಗೆ ಬಹಳಷ್ಟು ಕಾರಣಗಳಿರ್ತಾವ. ಅಂದ್ರೆ ಒಂದೇ ಕಾರಣದಿಂದ ಬೀಳಂಗಿಲ್ಲ ಅವ್ರು. ಅವ್ರಿಗೆ ಎಂದ ಹೆಂಗಂದ್ರೆ ಬಿ ಪಿ ವ್ಯತ್ಯಾಸ ಆಗ್ತಿರ್ಬೋದು, ಅಥವಾ ನಡಿಬೇಕಾದ್ರವರಿಗೆ ಸ್ವಲ್ಪ ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ತಪ್ಪತಿರ್ಬೋದು, ಅಥವಾ ಕಣ್ಣಿಂದ ದೃಷ್ಟಿ ಕಡಿಮೆ ಆಗ್ತಿರ್ಬೋದು, ಅಥವಾ ಅದಲ್ಲದೆ ಅವ್ರೊಂದು 2-3 ಗುಳಿಗೆ ತೊಗೊತಿರ್ತಾರೆ. ಆ ಗುಳಿಗೆ ಭಾಳ ದಿವಸದಿಂದ ತೊಗೊಳೋದ್ರಿಂದ ಒಮ್ಮೊಮ್ಮೆ ಆಗೋ ಸಾಧ್ಯತೆಗಳಿರ್ತಾವೆ, ಎಲ್ಲ ಟೈಮಲ್ಲ. ಇದಷ್ಟೇ ಅಲ್ಲದೆ ಅವರಿಗೆ ಡಿಹೈಡ್ರೇಷನ್ ಆಗೋ ಸಾಧ್ಯತೆಗಳಿರ್ತಾವೆ. ಅಂದ್ರೆ ಮೈಯಾಗ ನೀರಿನ ಅಂಶ ಎಷ್ಟು ಇರಬೇಕು ಅಷ್ಟು ಇರಂಗಿಲ್ಲ. ಇದಲ್ದ ಸಂಧಿವಾತ ಇರ್ತದ್ರಿ. ಸಂಧಿವಾತ ಇದ್ದಾಗ ಈಗ ಸಣ್ಣ ಮಕ್ಕಳು ಅಥವಾ ಸಣ್ಣವರು ಹಿಂಗೆ ಅಟ್ಟ ಹತ್ಬೇಕಾರೆ, ಇಳಿಬೇಕಾರೆ, ಅಥವಾ ರಾತ್ರಿ ಶೌಚಾಲಯಕ್ಕೆ ಹೋಗ್ಬೇಕಾರೆ, ಬಾತ್ರೂಮ್ಗೆ ಹೋಗ್ಬೇಕಾರೆ, ರಾತ್ರಿ ಅವ್ರಿಗೆ ಏನು ಬ್ಯಾಲೆನ್ಸ್ ಇರುತ್ತಲ್ಲ ಅದು ದೊಡ್ಡವ್ರಿಗೆ ಇರೋಂಗಿಲ್ಲ. ಸೊ ಹೀಗಾಗಿ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಹೆಚ್ಚಿಗೆ ಆಗ್ತಾವೆ. ಬಾಡಿ ಸ್ಪಂದನೆ ಮಾಡೋದು ಸ್ವಲ್ಪ ಸ್ಲೋ ಆಗೋದ್ರಿಂದ ಅವರಲ್ಲಿ ಬೀಳುವ ಸಾಧ್ಯತೆಗಳು ಹೆಚ್ಚಿಗೆ. ಸರ್, ಇದು ಆಪರೇಷನ್ ಮಾಡಿದ್ರೆ ಕಡಿಮೆ ಆಕೈತೇನು ಸರ್? ಇದು ಇಲ್ಲ, ಆಪರೇಷನ್ ಮಾಡಿದ್ರೆ ಕಡಿಮೆ ಆಗಂಗಿಲ್ಲರಿ. ಬೀಳುವ ಸಾಧ್ಯತೆ ಕಾರಣಗಳನ್ನು ನಾವು ಕಂಡುಹಿಡಿಬೇಕಾಗ್ತಾವೆ. ಒಂದು, ನಮ್ಮ ದೇಹದೊಳಗೆ ಆಗುವ ಚೇಂಜಸ್ಸು, ಅಥವಾ ನಾವು ಇರುವ ಸಮಸ್ಯೆ ಇರ್ತಾವೆ ಒಂದು ಮನೆಯೊಳಗೆ. ಅಂದರೆ ಲೈಟ್ ಕರೆಕ್ಟ್ ಇರಲಿಲ್ಲ, ಅಥವಾ ನೆಲ ಸರಿ ಇರಲಿಲ್ಲ, ಅಥವಾ ಅಟ್ಟುಗಳು ಸರಿ ಇರಲಿಲ್ಲ, ಅಥವಾ ಬಚ್ಚಲ ಮನೆಯೊಳಗೆ ಜಾರಿಕೆ ಭಾಳ ಇತ್ತು ಅಂತ, ಇವನ್ನ ಸಿದ್ಧಪಡಿ ಮಾಡಿದ್ರೆ ಬೀಳುವ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಇದಕ್ಕೆ ಆಪರೇಷನ್ ಏನು ಇರಂಗಿಲ್ಲ. ಧನ್ಯವಾದ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಾವು ರಾಜಭಾಯಿಂದ ಭೀಮರಾವ್ ಜಾನಬಾ ಕುಕ್ಕಾಟೆ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಭೀಮರಾವ್ ಅವ್ರ. ನಮಗೀಗ 62 ಏಜ್ ರೀ. ಮಂಡಿ ನೋವು ಬಂದ್ಬಿಟ್ಟಿದ್ರಿ, ಎರಡು ಕಾಲಿಗೆ ರೀ. ಯಾವತ್ತರ ಬಿದ್ದಿರೇನು ಭೀಮರಾವ್? ಎಲ್ಲ ಬಿದ್ದಿಲ್ರಿ, ಒಟ್ಟ ಬಿದ್ದಿಲ್ಲ. ಅಂದ್ರೆ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ನಿಮ್ಮ ವಿಚಾರ? ಹ್ಞೂ ರೀ. ಹೇಳ್ತಾರೆ ಡಾಕ್ಟರ್. ಈಗ ಮಂಡಿ ನೋವು, ನೀವು 62 ವರ್ಷ ಅಲ್ಲ ಸರ್? ಮಂಡೆ ನೋವು ಅಂದ್ರೆ ಸಹಜವಾಗಿ ಅಬೌ 55 ಅಥವಾ 60 ಆಯ್ತಾ ಮಂಡೆ ನೋವು ಬರೋದು ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ಏನು ಹೇಳ್ತೀವಿ, ಅದು ಕಾಮನ್ ಇರ್ತದ್ರಿ, ಅದು ಸೌಕಳಿಯಿಂದ ಅಂತ ಜನರಲ್ ಆಗಿ ನಾವು ಹೇಳ್ಬೋದು. ಇದು ಹೆಂಗದ ಅಂದ್ರೆ ಇದಕ್ಕೆ ಯಾವಾಗಾದ್ರೂ ನಿಮಗೆ ನೋವು ಬಂದಾಗ ಅಷ್ಟು ಗುಳಿಗೆ ತೊಗೋಬೇಕು. ಪದೇ ಪದೇ ಗುಳಿಗೆ ತೊಗೋದ್ರಿಂದ ಅದ್ರ ದುಷ್ಪರಿಣಾಮ ಕಿಡ್ನಿ ಮೇಲಾಯ್ತು ಲಿವರ್ ಮೇಲಾಯ್ತು ಆಗೋ ಸಾಧ್ಯತೆಗಳಿರ್ತವೆ. ಒಂದನೇದು. ಎರಡನೇದು, ನೀವು ಯಾವಾಗಾದರೂ ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ ಅನ್ನೋದು ತಪಾಸಣೆ ಮಾಡಿಕೊಂಡು ಅದು ಕಡಿಮೆ ಇದ್ದಲ್ಲಿ ಅದನ್ನು ತೊಗೊಂಡ್ರೆ ಇದು ಎಷ್ಟೋ ಮಟ್ಟಿಗೆ ನಿಮ್ಮದು ವಾಕಿಂಗ್ ಇದಾಯ್ತು ಅಥವಾ ನಿಮ್ಮದು ಏಳೋದು ಕೊಡೋದಾಯ್ತು ನಿಮ್ಮ ನೋವಿನ ಪ್ರಮಾಣ ಆಯ್ತು ಸಾಕಷ್ಟು ಕಡಿಮೆ ಆಗ್ತಾವೆ ರೀ. ಇದಲ್ಲದೆ ನೀವು ಫಿಸಿಯೋಥೆರಪಿ ಅಂತ ನಾನು ಎಕ್ಸಸೈಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತ ಅಂತ ಹೇಳಿದ್ನಲ್ಲ, ಅದು ನಿಮ್ಮ ಏಜ್ಗೆ ನೀವು ಎಷ್ಟು ತಡ್ಕೋತೀರಿ, ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಸಹಿತ ಎಲ್ಲರೂ ಕಳಿಸ್ಕೊಡ್ಬೋದು ನಿಮ್ಗೆ. ಯಾವ್ದಾರು ಹಾಸ್ಪಿಟ್ಲ್ಗೆ ಹೋದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅದನ್ನು ಹೇಳ್ಬೋದು. ಅದರಿಂದಲೂ ಸಹ ಏನು ನೀವು ಗುಳಿಗೆ ತೊಗೊಳಬೇಕಂತೇನಿಲ್ಲ. ಎಷ್ಟೋ ಮಂದಿ ಬರೀ ಅದೇ ಬ್ಯಾಲೆನ್ಸ್ ಪ್ರೋಗ್ರಾಮ್ ಎಕ್ಸಸೈಸ್ ಪ್ರೋಗ್ರಾಮ್ಸ್ ಮೇಲೆ ಎಷ್ಟೋ ಮಂದಿ ತಮ್ಮ ಕಾಲಿಂದ ಪ್ರಾಬ್ಲಮ್ಸ್ ಕಡಿಮೆ ಮಾಡಿಕೊಂಡು ಡೇ ಟು ಡೇ ಆಕ್ಟಿವಿಟೀಸ್ ಅಂದ್ರೆ ದಿವಸ ದಿನನಿತ್ಯ ಕಾರ್ಯಕ್ರಮಗಳು ಆರಾಮಾಗಿ ಮಾಡ್ಕೋತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾವು ರಾಯಚೂರು ಜಿಲ್ಲೆ ಮಾನಿಂಗ್ ತಾಲೂಕಿನಿಂದ ಮಾತಾಡಿದ್ರಿ ಮೇಡಮ್. ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಿ, ನಿಮ್ಮ ಹೆಸರು ಹೇಳಿ ಮಾತಾಡ್ರಿ. ನಮ್ಮ ಹೆಸರು ಸಣ್ಣಪ್ಪ ಅಂತ ರೀ. ಹಾಂ ಸಣ್ಣಪ್ಪ, ರೇಡಿಯೋ ಸೆಟ್ ಒಂಚೂರು ದೂರ ಇಟ್ಟು ಮಾತಾಡ್ರಿ. ಆಯ್ತು ರೀ. ಹಾಂ ಕೇಳ್ರಿ, ಪ್ರಶ್ನೆ ಕೇಳ್ರಿ ಡಾಕ್ಟ್ರಿಗೆ. ನಮ್ಗೆ ಇದು ಚಕ್ರ ಬರ್ತೈತಿ ರೀ ಮೇಡಮ್. ವಯಸ್ಸು ಎಷ್ಟು ನಿಮ್ಗೆ? ನಾವು ವಯಸ್ಸು ನಮ್ದು 61 ರೀ. ಹ್ಞೂ. ಚಕ್ರ ಬರ್ತೀರಿ ಮೇಡಮ್, ಯಾವಾಗಾರ ಬೀಳುವ ಸಾಧ್ಯತೆ ಐತ್ರಿ ಮೇಡಮ್? ಯಾವಾಗಾರ ಒಂದೊಂದರೆ ಜೋಲಿ ಆಗ್ತಿರ್ತದ್ರಿ? ಜೋಲಿ ಆಗ್ತಿರ್ತದ, ಆದ್ರೆ ಬಿದ್ದಿಲ್ಲ. ಇಲ್ರಿ, ಬಿದ್ದಿಲ್ಲ. ಹೇಳ್ತಾರೆ ಡಾಕ್ಟರ್. ವಯಸ್ಸು 61 ಅಲ್ಲ ಸರ್ ನಿಮ್ದು? ಹೌದ್ರಿ ಸರ್. ಈಗ ಎಷ್ಟು ದಿವಸ ಆಯ್ತು ನಿಮ್ಗೆ ಹಂಗೆ ಚಕ್ರ ಬಂದಂಗೆ ಆಗೋದು? ಆಗ್ಲಿ, ಈಗ ಸುಮಾರು ಒಂದು ಎರಡು ವರ್ಷ ಆಗಿರ್ಬೋದು ಸರ್. ನಮ್ಗೆ ಸ್ವಲ್ಪ ಶುಗರ್ ಐತ್ರಿ. ಓಕೆ. ಆಮೇಲೆ ಸ್ವಲ್ಪ ನರಗಳ ದೌರ್ಬಲ್ಯನ ಐತ್ರಿ ಸರ್. ಈಗ ಅದ ಹೇಳ್ದಂಗೆ ಚಕ್ಕರ್ ಬರೋದು ಅದು ಒಂದು ರಿಸ್ಕ್ ಫ್ಯಾಕ್ಟ್ರಿ, ಅಂದ್ರೆ ಬೀಳೋ ಸಾಧ್ಯತೆಗಳನ್ನು ಹೆಚ್ಚು ಮಾಡ್ತದೆ ಅದು. ಆದರೆ ಎಲ್ಲರೂ ಚಕ್ಕರ್ ಬರೋರು ರಿಸ್ಕ್ ಅಪಾಯದೊಳಗೆ ಇದ್ದಾರೆ ಅಂತ ನಾ ಹೇಳಂಗಿಲ್ಲ. ಬಟ್ ಈ ಸದ್ಯ ಏನದಲ್ಲ, ಕಾರಣಗಳು ಭಾಳ ಇರ್ತಾವ್ರಿ ಚಕ್ಕರ್ ಬರೋದಕ್ಕೆ. ಬರೀ ಶುಗರ್ ಇರೋದ್ರಿಂದ ಕಾರಣ ಇರಂಗಿಲ್ಲ. ಕೆಲವೊಮ್ಮೆ ಏನಾಗ್ತದೆ, ಶುಗರ್ ಭಾಳ ದಿವಸ ಇರಂದಿರೋದ್ರಿಂದ ನರಗಳ ಮೇಲೆ ದೌರ್ಬಲ್ಯ ಬಂದಿರ್ತದೆ, ಎಸ್ಪೆಷಲಿ ಕಾಲಿನ ನರದ ಮೇಲೆ. ಸೊ ಹಿಂಗಾಗಿ ನಡಿಬೇಕಾದ್ರೆ ಜೋಲಿ ಹೋಗೋದು, ತಲೆ ಚಕ್ಕರ್ ಬರೋದು ಭಾಳಷ್ಟು ನಾವು ನೋಡ್ತೀವಿ. ಒಂದನೇದ್ದು. ಎರಡನೇದ್ದು, ಶುಗರ್ ಇರೋರಿಗೆ ಸ್ವಲ್ಪ ಕಣ್ಣಿನ ಮೇಲೂ ಇಫೆಕ್ಟ್ ಆಗಿರ್ಬೋದು ರೀ. ಎರಡನೇದ್ದು. ಮೂರನೇದ್ದು, ನೀವು ವಯಸ್ಸಾದಂಗೆ ಆದಂಗೆ ಈಗ 40-50 ವರ್ಷದವ್ರಿಗೇನು ಕ್ರಿಯಾತ್ಮಕ ಶಕ್ತಿ ಇರ್ತದಲ್ಲ, ಅದು ಅಬೌವ್ 60 ಸ್ವಲ್ಪ ಕಡಿಮೆ ಆಗ್ತದೆ ರೀ 60 ವರ್ಷ ಮೇಲೆ ಆದಮೇಲೆ. ಸೊ ಹಿಂಗಾಗಿ ಕಾರಣಗಳು ಒಂದ ಅಂತ ಇದ ನಿಖರವಾಗಿ ಹೇಳೋದು ಒಮ್ಮೊಮ್ಮೆ ಕಷ್ಟ ಆಗ್ತಾವೆ, ತಲೆ ಚಕ್ರ ಯಾಕೆ ಬರ್ತದೆ ಅಂತೇಳಿ. ಒಮ್ಮೊಮ್ಮೆ ಕಿವಿ ತೊಂದರೆ ಇದ್ರು ಅಂದರೆ ವೆಸ್ಟಿಬ್ಯುಲರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಈಗ ನಮ್ಮ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಕಿವಿ ಸಹಿತ ಇಂಪಾರ್ಟೆಂಟ್ ರೀ. ಅಥವಾ ಇದಲ್ಲದೆ ಅಗದಿ ಕಾಮನ್ ಆಗಿರುವುದಂದ್ರೆ ಹಿಮೋಗ್ಲೋಬಿನ್, ನಮ್ಮ ಮೈಯಾಗ ರಕ್ತದ ಅಂಶ. ಈಗ ವಯಸ್ಸಾದಂಥ ರಕ್ತ ಕಡಿಮೆ ಆಗೋದು ಭಾಳ ಮಂದಿ ಅಂತ ಕೂತಾರೆ, ಏ ವಯಸ್ಸಾಗೋದು ಬಿಡಪ್ಪ ನಮ್ಮ ರಕ್ತ ಕಡಿಮೆ ಆದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂತಾರೆ. ಅದು ಹಂಗಲ್ಲ. ಈ ಹಿಮೋಗ್ಲೋಬಿನ್ 12 ಹೆಣ್ಮಕ್ಳೊಳಗೆ 13 ಗಂಡ್ಮಕ್ಳೊಳಗೆ ಇರಬೇಕ್ರಿ, ಎಷ್ಟೋ ವಯಸ್ಸ ಇರಲಿ. ಅದು ಸಹಿತ 1.2 ಕಡಿಮೆ ಆದ್ರೂ ಚಕ್ರ ಬರ್ತಾವೆ. ಸೊ ಇವೆಲ್ಲ ನೋಡ್ಬೇಕಾಗ್ತದೆ. ಸೊ ನೀವು ಎಲ್ಲಿ ತೋರಿಸ್ತೀರಿ ಶುಗರ್ಗೆ, ಅವ್ರಿಗೊಂದು ಭೇಟಿಯಾಗ್ರಿ, ನಿಮ್ಮ ಕಾರಣಗಳನ್ನು ತಿಳಿಸ್ಬೋದು, ಅದಕ್ಕೆ ಸಂಬಂಧಿಸ್ಪಟ್ಟದ ಟೆಸ್ಟ್ ಮಾಡಿ ಅದಕ್ಕೆ ತಿದ್ದತೆ ಮಾಡ್ಬೋದು. ಧನ್ಯವಾದ. ಹಲೋ ಹಲೋ ಹಲೋ ಹಲೋ, ರಾಯಬಾಗ ತಾಲೂಕು ಕೋಳಿಗುಡ್ದಿಂದ ಮಾರುದ್ರಪ್ಪ. ಪ್ರಶ್ನೆ ಕೇಳ್ರಿ ಮಾರುದ್ರಪ್ಪ. ನಮಗೆ 70 ವರ್ಷ ರೀ. ಅದು 2 ವರ್ಷದಿಂದ ಮಲ್ಕೊಂಡಾಗ ರೀ, ಅದು ಯಾವ ಕಟ್ಟ ಬಿದ್ದಂಗ ಒಂದ್ 10 ಸೆಕೆಂಡ್ 5 ಸೆಕೆಂಡ್ ಹಂಗ ಆಗ್ತದ್ರಿ. ಏನಾಗ್ತದ ತಲೆ ಚಕ್ಕರ್ ಬಂದಂಗ? ಇಲ್ರಿ, ಮಲ್ಕೊಂಡಾಗ ಯಾವ ಕಡೆ ಬಿದ್ದು ತೆಗಿನಾಗ ಬಿದ್ದ ಸ್ವಲ್ಪ ಆಗ್ತಿರ್ತದ. ಆದ್ರೆ ಬಿದ್ದಿರಂಗಿಲ್ಲ, ಬೀಳಂಗಿಲ್ರಿ. ಅದೇನ ಅಂದ್ರೆ ಬಿದ್ದಂಗ ನಿಮಗ ಫೀಲ್ ಆಗ್ತದ? ಹಾ, ಫೀಲಿಂಗ್ ಅಷ್ಟೇ, ಅದೇನ್ ಬೀಳಂಗಿಲ್ಲ ಏನಿಲ್ರಿ. ಅಂದ್ರೆ ಮಗ್ಲು ಹೊಳ್ಳಬೇಕಾರ ಆಗ್ತದೇನಿ ಅದು? ಇಲ್ಲಿಲ್ರಿ, ಅದೇನಿಲ್ರಿ. ಒಟ್ಟ ಒಂದ ಟೈಮ್ ಒಂದ 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಹಂಗ ಬಿದ್ದ ಅವ್ರಿಗೆ ಆಗ್ತದೆ ಮಲ್ಕೊಂಡಾಗ. ಅಷ್ಟೇ ಅದು, ನಡಿಬೇಕಾದ್ರೆ ಏನಿಲ್ರಿ. ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಉತ್ತರ ಹೇಳ್ತಾರೆ. ಸರ್ ನಿಮ್ ವಯಸ್ಸು ಎಷ್ಟು? 70-70 ಅಂದ್ರಲ್ಲ. 70 ವಯಸ್ಸಿನ ಯಾವ್ದಾರು ಗುಳಿಗೆ, ಬಿ ಪಿ ಶುಗರ್ ಹಂಗ ಯಾವ್ದಾರು ಗುಳಿಗೆ ತಗೋತೀರೇನ್ರಿ? ಅದೇನಿಲ್ಲ ಸರ್, ಅದು ಎಸಿಡಿಟಿ ಆಗ್ತದ ನನಗೆ, ಹೆಚ್ಚು ಕಡಿಮೆ ಊಟ ಮಾಡಿದ್ರೆ ಎಸಿಡಿಟಿ ಆಗ್ತದ. ಓಕೆ, ಎಸಿಡಿಟಿ ಆಗೋದ್ರಿಗೂ ನಾವು ಚಕ್ರ ಬರೋದನ್ನ ನೋಡ್ತೀವಿ ನಾವು ಭಾಳ, ಬಟ್ ಅದು ಎಸಿಡಿಟಿಯಿಂದ ತಲೆ ತೀರಿಗೆ ಬೀಳ್ತಾರ ಅನ್ನೋದು ತಪ್ಪ್ರಿ. ಬಟ್ ಎಸಿಡಿಟಿ ಆದ್ರೆ ತಲೆ ಚಕ್ರ, ಹಾ ಅದ ಅದನ್ನ ಹೇಳ್ತೀನಿ, ಎಸಿಡಿಟಿ ಆಗಿದ್ರೆ ತಲೆ ಚಕ್ರ ಬರ್ತದ ಸಹಜ ಅದ. ಒಂದನೇದ್ದು, ಎರಡನೇದ್ದು ನೀವು ಬಿ ಪಿ ಶುಗರ್ ಸದ್ಯದೊಳಗೆ ಯಾವಾಗಾದ್ರೂ ಚೆಕ್ ಮಾಡಿಸ್ಕೊಂಡಿರ? ಮಾಡಿಸ್ಕೊಂಡಿಲ್ಲ ಅಂತ ಮಾಡಿಸ್ತೇನೆ ಸರ್, ಪ್ರತಿ ಮೂರು ತಿಂಗಳಿಗೆ ಪ್ರೈಮರಿ ಸೆಂಟರ್ನೇ ಮಾಡಿಸ್ತೇನೆ. ಓಕೆ ಓಕೆ, ಅದ್ರ ಜೋಡಿ ಒಂದು ಹಿಮೋಗ್ಲೋಬಿನ್ ಅಂದ್ರೆ ಹಿಮೋಗ್ಲೋಬಿನ್ ಒಂದು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಬ್ಲಡ್ ಶುಗರ್ ಅದು ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲ, ಬ್ಲಡ್ ಶುಗರ್ ಬೇರೆ, ಹಿಮೋಗ್ಲೋಬಿನ್ ಬೇರೆ. ಹಿಮೋಗ್ಲೋಬಿನ್ ಒಂದು ಆಯ್ತು. ಹಲೋ, ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಅಂದ್ರೆ, ಈಗ ಮಕ್ಕೊಂಡಾಗ ನಿಮ್ಗೆ ತಲೆ ಒಮ್ಮೊಮ್ಮೆ ಚಕ್ರ ಬಂದಂಗೆ ಆಗ್ತದಲ್ಲ, ನೀವು ಬಲಕ್ಕೆ ಹೋಗ್ದಾಗ ಎಡಕ್ಕೆ ಹೋದಾಗ ಹಂಗೆ ಯಾವಾಗ ಪರ್ಟಿಕ್ಯುಲರ್ ಆಗಿ ಆಗ್ತದ? ಓಕೆ, ಸೊ ಇದೇನು ಕಾರಣ ಅಂದ್ರೆ ಏನ್ರಿ, ಒಮ್ಮೊಮ್ಮೆ ಈ ನಿಮಗಾಗೋ ಕಾರಣಗಳು ಮಕ್ಕೊಂಡಾಗ ಆಗೋದ್ರಿಂದ ಒಮ್ಮೊಮ್ಮೆ ಪೊಸಿಷನಲ್ ವರ್ಟಿಗೊ ಅಂತ ನಾವು ಕರಿತೀವ್ರಿ. ಹಾ, ಅದು ಮಕ್ಕೊಂಡಾಗ ಬಹಳ ಮಂದಿಗೆ ಆಗೋ ಸಾಧ್ಯತೆಗಳು ಇರ್ತಾವ. ಹೌದಾ? ಓಕೆ, ಅದು ಅದು ಒಂದೇದ್ದು ಪೊಸಿಷನಲ್ ವರ್ಟಿಗೊ ಅಂತ ಹೇಳ್ಬೋದು. ಎರಡನೇದ್ದು ಕುತ್ತಿಗೆ ನೋವು ಏನ್ ಬರ್ತದಲ್ಲ, ಎಲ್ಲಾರ್ಗು ಎಲ್ಲಾರ್ಗು ನೋವು ಬರಬೇಕಂತ ಇರಂಗಿಲ್ಲ. ಒಮ್ಮೊಮ್ಮೆ ಕುತ್ತಿಗೆ ನೋವು ಇದ್ರದ್ ನರದೋಷ ಇರೋದ್ರಿಂದ ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಕಾಲಿಗೆ ಹೆಂಗ್ ನೋವು ಬರ್ತದ ಹಂಗ ಕುತ್ತಿಗೆಗೂ ಬರ್ತದ್ರಿ. ಅವು ಎರಡೂ ಆದಾಗ ಹಿಂಗ ಹಿಂಗ ನೀವೇನ್ ನಿಮ್ ಸಮಸ್ಯೆ ಹೇಳ್ತಿರಲ್ಲ ಅವು ಆಗೋ ಸಾಧ್ಯತೆಗಳು ಇರ್ತಾವ್ರಿ. ಸೊ ನನ್ನ ಇದನ್ನ ಕೇಳಿದ್ರೆ ಒಮ್ಮ ಕಣ್ಣಿಂದು ಕಿವಿದು ಮತ್ತೆ ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ನೀವು ಧನ್ಯವಾದ. ಹಲೋ ಹಲೋ ಹಲೋ, ನಮಸ್ತೆ, ರಂಗನಾಳಿಂದ ಶಿವಪ್ಪ ಅಂತಾರೆ. ಶಿವಪ್ಪ, ಪ್ರಶ್ನೆ ಕೇಳ್ರಿ. ಲೋ ಬಿ ಪಿ ಆಗುತ್ತಾ, ಅದು ಯಾವ ಏನು ಕಾರಣಕ್ಕೆ ಬರ್ತೀರಿ? ಲೋ ಬಿ ಪಿ ಅಂದರೆ ಇವತ್ತು ವೃದ್ಧಾಪ್ಯದಲ್ಲಿ ಬೀಳೋ ಸಮಸ್ಯೆ, ಬಹುಶಃ ಅದಕ್ಕೆ ಬಿ ಪಿನೂ ಒಂದು ಕಾರಣ ಇರಬಹುದು ಏನೋ ಹೇಳ್ತಾರೆ ಡಾಕ್ಟ್ರು. ಸರ್, ಈಗ ಲೋ ಬಿ ಪಿ ಕಾರಣಗಳು ಭಾಳ ಇರ್ತಾವ್ರಿ. ಈಗ ಒಂದು, ನೀರಿನ ಅಂಶ ನಾವು ಕರೆಕ್ಟ್ ಕುಡಿಲಿಲ್ಲ ಅಂದ್ರೆ, ಈಗ ದಿವಸಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಬೇಕಾಗ್ತದ್ರಿ. ಯಾವ ಮನುಷ್ಯ ಆತ 2-3 ಲೀಟರ್ ಕನಿಷ್ಠ ತೊಗೋಬೇಕು, ಅದು ತೊಗೊಳಿಲ್ಲ ಅಂದ್ರೆ ಬಿ ಪಿ ಕಡಿಮೆ ಆಗ್ಬೋದು ಸಹಜವಾಗಿ. ಒಂದೇದ್ದು. ಎರಡನೇದ್ದು, ವಾಂತಿ ಭೇದಿ ಆದಾಗ ನಾವು ದೇಹಕ್ಕೆ ನಮಗೆ ನೀರು ಎಷ್ಟು ಬೇಕಾಗ್ತದೆ ಅಷ್ಟು ಕುಡಿಲಿಲ್ಲ ಅಂದ್ರೂ ಆಗ್ತದೆ ರೀ. ಎರಡನೇದ್ದು. ಮೂರನೇದ್ದು, ಈಗ ಲೋ ಬಿ ಪಿ ಕಾರಣಗಳಂದ್ರೆ ಇವು ಜನರಲ್ ಆಗಿ ನಮ್ಮ ರಕ್ತದೊಳಗೆ ನೀರಿನಂಶ ಕಡಿಮೆ ಆದ್ರೆ ಆಗ್ತದೆ. ಒಂದೇದ್ದು. ಎರಡನೇದ್ದು, ಯಾವಾದರೂ ಗುಳಿಗೆ ಭಾಳ ದಿವಸದಿಂದ ತೊಗೊಳ್ಳೋದ್ರಿಂದ, ಎಸ್ಪೆಷಲಿ ಬಿ ಪಿ ಗುಳಿಗೆನ ರೀ, ಹಾಂ, ಅದು ತೊಗೊಳ್ಳೋದ್ರಿಂದ ಒಮ್ಮೊಮ್ಮೆ ಬಿ ಅಂದರೆ ಹಿಂಗೆ ಕೂತಾಗ ಎದ್ದಾಗ ಅಥವಾ ಮಲಗ್ದಾಗ ಎದ್ದಾಗ ಒಮ್ಮೊಮ್ಮೆ ಕಣ್ಣಿಗೆ ಚಕ್ರ ಬಂದಂಗೆ ಆಗ್ತದೆ. ಭಾಳ ಮಂದಿಗೆ ಆಗಂಗಿಲ್ಲ, ಕೆಲವೊಮ್ಮೆ ಆಗ್ತಾವೆ. ಸೊ ಅವು ಹಂಗೇನರ ಆದಾಗ ಒಮ್ಮೊಮ್ಮೆ ಗುಳಿಗೆ ಡೋಸ್ ಸಹಿತ ಚೇಂಜ್ ಮಾಡಬೇಕಾಗ್ತದೆ. ಸೊ ಇವು ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಆದ್ರೂ ಬಿ ಪಿ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತಾವೆ ರೀ. ಇವು ಮುಖ್ಯವಾದ ಕಾರಣಗಳು. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ತೆ, ರೇಡಿಯೋ ಸೆಟ್ ದೂರ ಇಡ್ರಿ ಸ್ವಲ್ಪ. ಬಂದ್ ಮಾಡಿದೇನೆ ಮೇಡಮ್. ಯಾರು ಮಾತಾಡೋದು? ನಾನು ಶಿರೂರಿನಿಂದ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳ್ರಿ ಉದಯ್. ಮೇಡಮ್, ಈಗ ಬೀಳುವಿಕೆಗೆ ಉಪ್ಪಿನ ಅಂಶ ಕಡಿಮೆ ಇದ್ರೆ ಬೀಳ್ತಾರ ಅಂತಂದ್ರಲ್ಲ, ಎಷ್ಟು ಪ್ರಮಾಣ ಇರ್ಬೇಕಂತ ಒಂದು ಚಿಕ್ಕ ಪ್ರಶ್ನೆ ಮೇಡಮ್. ಓಕೆ, ಹೇಳ್ತಾರೆ. ನೀವು ಈಗ ನಾರ್ಮಲ್ ಉಪ್ಪಿನಂಶ ಅಂದ್ರೆ ರಕ್ತದೊಳಗೆ ಸೋಡಿಯಂ ಅಂಶ ಅನ್ನೋದು ಇರ್ತದಲ್ರಿ, ನಾರ್ಮಲ್ ಇರೋದು 135-145 ಇರ್ತದ್ರಿ. ನಾರ್ಮಲ್ ಅಂಶ ನಾರ್ಮಲ್ ಅಂದ್ರೆ 135 ರೀ. 135-145 ಇದು ನಾರ್ಮಲ್ ಹಂತ. ಹಾ, 135 ಆದಂಗ ಅದು ಹೈಪೋನ್ಯಾಟ್ರಿಮಿ ಅಂದ್ರೆ ಸೋಡಿಯಂ ಅಂಶ ಕಡಿಮೆ ಆದಂಗೆ ಅಂತ ನಾವು ಹೇಳ್ತೀವ್ರಿ. ಬಟ್ 135-130 ಅಥವಾ 128 ಆದ್ರೆ ಇವೆಲ್ಲ ಆಗಂಗಿಲ್ಲ, ಸ್ವಲ್ಪ ಸುಸ್ತಾದಂಗೆ ಆಗೋದು ಅಥವಾ ವಾಂತಿ ಬಂದಂಗೆ ಆಗೋದು ಆಗೋ ಸಾಧ್ಯತೆಗಳು ಇರ್ತಾವೆ. ಅವು ಅಷ್ಟೇ ಅದು ಹೇಳ್ತೇನ್ರಿ. ಇವು ಕಡಿಮೆ ಆಗಲಿಲ್ಲ ಅಂದ್ರೆ ಅದು ಹೆಂಗೆ 128 ಕಡಿಮೆ ಬಂತು, 25 ಆಯ್ತು, 20 ಆಯ್ತು ಅಂದ್ರೆ ಆವಾಗ ತಲೆ ಜೋಲಿ ಹೋಗೋದು, ಬೀಳುವ ಸಾಧ್ಯತೆಗಳು ಹೆಚ್ಚಿಗೆ. ಸೊ ಇದು ನೀವು ಹೇಳು, ನೀವು ಕೇಳೋದು ಒಂದೇ ಪ್ರಶ್ನೆ. ಇನ್ನೊಂದು, ಇದನ್ನ ಹೆಂಗ್ ತಡೆಗಟ್ಟಬಹುದು ಅಂತ ಕೇಳಿದ್ರಲ್ಲ ನೀವು. ಒಂದೇದು, ನಾರ್ಮಲ್ ಆಗಿ ನಾವೇನ್ ಊಟ ಮಾಡ್ತೀವಲ್ರಿ, ಅದ್ರೊಳಗೆ ಉಪ್ಪು ನಾರ್ಮಲ್ ಏನಿರ್ತದ ಅದನ್ನ ತಗೋಬಹುದು. ಓಕೆ, ಅದ್ರ ಜೋಡಿ ಎಕ್ಸ್ಟ್ರಾ ಈಗ ಹಿಂಗ ನೀವು ಯಾರಿಗಾದ್ರೂ ಹೋಗಿ ಯಾವ್ದಾರು ಡಾಕ್ಟರ್ಗೆ ತೋರಿಸಿದ್ರಿ ಅಥವಾ ರಕ್ತ ತಪಾಸ್ ಮಾಡಿಸಿದ್ರಿ, ಸ್ವಲ್ಪ ಒಂದ್ ಎರಡು ಪಾಯಿಂಟ್ ಉಪ್ಪಿನ ಅಂಶ ಕಡಿಮೆ ಆಗ್ಯದ ಅಂತ ಹೇಳಿದ್ರಂದ್ರೆ, ನೀವೇನು ಅಡಿಗೆಗೆ ಏನ್ ಉಪ್ಪು ಹಾಕೋತಿರಲ್ಲ ಅದ್ರ ಜೋಡಿ ಎಕ್ಸ್ಟ್ರಾ ಉಪ್ಪು ತಿಂದ್ರು ನಡೀತದ. ನಡೀತದ ಕಡಿಮೆ ಇದ್ದಾಗ, ನಿಮ್ ರಕ್ತದೊಳಗ ರಕ್ತದ ಸೋಡಿಯಂ ಅಂಶ ಕಡಿಮೆ ಇದ್ದಾಗ ಎಕ್ಸ್ಟ್ರಾ ತಿಂದ್ರು ನಡೀತದ. ಅದ್ರ ಜೋಡಿ ನೀರು ಚಲೋ ಕುಡಿಬೇಕ್ರಿ. ನೀರು ಬರೇ ಉಪ್ಪು ತಗೊಳ್ಳ್ರ ನಡೆಯಂಗಿಲ್ಲ, ನೀರು ತಗೊಳ್ಬೇಕಾಗ್ತದ ಅದ್ರ ಜೋಡಿ. ಹಲೋ, ಹಲೋ, ಹಲೋ, ನಮಸ್ತೆ. ಹಲೋ ರೀ. ಹಾ, ಯಾರು ಮಾತಾಡೋದು? ನಾವು ಚಿಕ್ಕನಾರಗುಂದ ಮೃತ್ಯುಂಜಯ ಮನ್ನೋರ್ ಮಠ ಅಂತಂದ್ರಿ. ಮೃತ್ಯುಂಜಯ ಪ್ರಶ್ನೆ ಕೇಳ್ರಿ. ಮಂಜುಳಾ ಪುರಾಣಿಕ ಮೇಡಮ್ ಅವ್ರನ್ರಿ? ಹೌದೌದು. ಹಾ, ನಮಸ್ಕಾರ ರೀ. ನಮಸ್ತೆ ನಮಸ್ತೆ. ಡಾಕ್ಟರ್ ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ತಾ ಬರ್ತದ್ರಿ. ಕೇಳ್ರಿ ಸರ್. ಹೇಳ್ರಿ ಹೇಳ್ರಿ. ನಮಸ್ಕಾರ ಹೇಳ್ರಿ. ಅಂದ್ರೆ ನಾವ್ ಒಂದ್ ಸ್ವಲ್ಪ ಬ್ಲೈಂಡ್ ಇದೇರಿ ಸರ್. ಅದು ಮೂರ್ಛೆ ಬಂದು ಒಂದ್ ಸ್ವಲ್ಪ ಕಣ್ಣಿಗೆ ಕತ್ಲ ಗುಡಿಸ್ದಂಗಾಗತ್ತ. ಆ ಕತ್ತಲ್ ಗುಡಿಸ್ದಂಗ ಆಗ್ಲೇ ನಾವು ಫಸ್ಟ್ ಯಾವ ಮೂಮೆಂಟ್ ಮಾಡ್ಕೋಬೇಕ್ರಿ? ಅಂದ್ರೆ ಕತ್ಲಿ ಬಂದಾಗ ಚಕ್ರ ಬಂದಂಗ ಆಗ್ರಿ. ಇವ್ರಿಗೆ ಕಣ್ಣಿಗೆ ಕತ್ಲಿ ಬಂದಾಗ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ಫಸ್ಟ್ ಏಡ್ ಪ್ರಿಕಾಷನ್. ಫಸ್ಟ್ ಏಡ್ ಪ್ರಿಕಾಷನ್ ಅಂದ್ರೆ ನೀವು ಯಾವ್ದಾದ್ರು ಸಪೋರ್ಟ್ ಇದ್ರೆ ಚಲೋ ರೀ. ಅಂದ್ರೆ ಈಗ ನೀವು ಎಲ್ಲಿ ನಿಂತಿರ್ತಿರಲ್ಲ, ಅಂದ್ರೆ ಸಡನ್ ಆಗಿ ಬ್ಯಾಲೆನ್ಸ್ ಹೋತು ಇದಾಯ್ತು ಅಂದ್ರೆ ಅಂದ್ರೆ ನೀವು ಇವತ್ತಿನ ಟಾಪಿಕ್ ಮೇಲೆ ಹೇಳಿತಿನ್ನ ಬೀಳೋದು ತಡೆಗಟ್ಟುವುದು ಹೆಂಗಂತ. ಹಿಂಗಾದಾಗ ಅಂದ್ರೆ ಯಾವ್ದಾರ ಸಪೋರ್ಟ್ ಹಿಂಗೆ ಟೇಬಲ್ ಆಯ್ತು ಅಥವಾ ಕುರ್ಚಿ ಆಯ್ತು ಅಥವಾ ಸೈಡ್ ವಾಲ್ ಆಯ್ತು, ಹಂಗೆ ಯಾರು ಇಮಿಡಿಯೇಟ್ಲಿ ಅದ್ರದ್ದು ಅಂದ್ರೆ ಸ್ಥಿರವಾದ ವಸ್ತು ಅದ್ರ ಸಪೋರ್ಟ್ ತಗೋಬೇಕ್ರಿ. ಒಂದೇದ್ದು. ಎರಡನೇದ್ದು, ತಲೆಗೆ ಮತ್ತೆ ಸೊಂಟಕ್ಕೆ ಪೆಟ್ಟಾಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಇದು ಯಾವಾಗ ಆಗ್ತಾವಂದ್ರೆ ಈಗ ಯಾವ್ದಾರ ಸ್ಥಿರವಾದ ವಸ್ತು ಸಪೋರ್ಟ್ ತಗೊಂಡಾಗ, ಅಥವಾ ಯಾರಾದ್ರೂ ಸುತ್ತಮುತ್ತಲ ನಿಮ್ಗಿದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಹೇಳ್ಬೋದು, ಇಲ್ಲ ನಂಗೆ ಹಿಂಗೆ ಆಗ್ಲಿಕ್ಕೆ ಸ್ವಲ್ಪ ನನಗೆ ಬ್ಯಾಲೆನ್ಸ್ ಮಾಡ್ರಿ ಅಂತೇಳಿ. ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಎಲ್ಲರೂ ಕೂತು ಅಡ್ಡಾಗಬೇಕ್ರಿ. ಸೊ ಇದಾದ್ಮೇಲೆ ಅದು ಸ್ವಲ್ಪ ಸೆಕೆಂಡ್ ಒಳಗೆ ಇವೇನು ನಿಮ್ಗೆ ಇದಾಗಿರ್ತದ ಇವೆಲ್ಲ ನಾರ್ಮಲ್ ಆಗಿ ರಿಕವರ್ ಆಗಿಬಿಡ್ತಾವ. ಮತ್ತೆ ಅದನ್ನ ಹೇಳಿದ್ರಿ, ಸ್ಥಿರ ವಸ್ತು ಏನಿರ್ತದಲ್ಲ ಅದನ್ನ ನೀವು ಸುತ್ತಮುತ್ತಲ ಅದನ್ನ ಸಪೋರ್ಟ್ ತಗೋಬೇಕು ಫಸ್ಟ್. ಅದಲ್ದ ಸುತ್ತಮುತ್ತಲ ಇದ್ದವ್ರಿಗೆ ಹೆಲ್ಪ್ ತಗೊಂಡು ಕೂಡಿಸಿ ಮಲ್ಕೋಬೇಕ್ರಿ ನೀವು. ಇದರಿಂದ ನೀವು ಬಹಳಷ್ಟು ಪ್ರಶ್ನೆ ಆಯ್ತ್ರಿ. ಮತ್ತ ಇನ್ನೊಂದ್ ಪ್ರಶ್ನೆ ಏನಂದ್ರಿ, ಆಹಾರದೊಳಗೆ ಏನಾರ ಹೆಚ್ಚಿನ ಪ್ರಮಾಣದೊಳಗೆ ಯಾವ್ದಾರ ಆಹಾರನ ಏರುಪೇರುಗಳನ್ನ ಮಾಡಿದ್ರೆ, ಯಾವ ಪದಾರ್ಥವನ್ನ ಜಾಸ್ತಿ ಉಣ್ಣೋದು ತಿನ್ನೋದು ಮಾಡಿದ್ರೆ ಅದು ಕಂಟ್ರೋಲ್ ಬರ್ತದ ಅಂತ? ಇಲ್ಲ, ಇದ ಪದಾರ್ಥದಿಂದ ಉಣ್ಣೋದು ತಿನ್ನೋದ್ರ ಮಾಡೋದ್ರಿಂದ ನಾವು ಬೀಳೋದು ಕಡಿಮೆ ಮಾಡ್ಬೇಕಂತ ಏನಿಲ್ರಿ. ನಾರ್ಮಲ್ ಆಗಿ ನಾವೇನು ಊಟ ಮಾಡ್ತೀವಿ, ಪ್ರೋಟೀನ್ ಅಂತ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಿ ನಾರ್ಮಲ್ ಆಗಿ, ಬೆಳಗ್ಗೆ ಟಿಫಿನ್ನು, ಮಧ್ಯಾಹ್ನ ಊಟ, ಸಂಜೆಗೆ ಊಟ, ಎರಡು ಮೂರು ತಾಸಿಗೆ ಒಂದು ಸ್ವಲ್ಪ ಏನಾರ ತಿನ್ನೋದು ಕರೆಕ್ಟಾಗಿ. ನಮ್ಮ ಏಜ್ಗೆ ಎಷ್ಟು ಬೇಕು, ನಾವು ಎಷ್ಟು ತಡ್ಕೋತೀವಿ ಅಷ್ಟು ತಿಂದ್ರೆ ಸಾಕು ರೀ. ಹೆಚ್ಚಿಂದ ಇದ ತೊಗೋಬೇಕು ಊಟದೊಳಗೆ ಅಂತೇನಿಲ್ಲ. ಅಥವಾ ನಿಮ್ಗೇನ್ರೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಕಂಡು ಬಂದರೆ, ಅಂದ್ರೆ ಪ್ರೋಟೀನ್ ಅಂಶ, ಕ್ಯಾಲ್ಶಿಯಂ ಅಂಶ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಅವನ್ನ ನಾವು ಎಕ್ಸ್ಟ್ರಾ ತೊಗೋಬೇಕಾಗ್ಬೋದು. ಬಟ್ ಊಟದೊಳಗೆ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ, ನಾರ್ಮಲ್ ಏನದ ಮಾಡ್ಬೋದು. ನಮಸ್ಕಾರ. ನಮಸ್ಕಾರ. ಒಂದು ಕೊನೆಯ ಕರೆ ತಗೊಳ್ಳೋಣ ಡಾಕ್ಟ್ರೆ. ಹಲೋ ಹಲೋ ಹಲೋ ಹಲೋ ಹೇಳ್ರಿ. ಪಟ್ಟಣ ಪ್ರಶ್ನೆ ಕೇಳ್ಬೇಕು, ಒಂದೇ ನಿಮಿಷ ಟೈಮ್ ಅದ. ಹಲೋ, ಪ್ರಶ್ನೆ ಲಘು ಕೇಳ್ರಿ, ಒಂದೇ ನಿಮಿಷ ಟೈಮ್ ಅದ. ಹೌದ್ರಿ, ಅದ ಅಂದ್ರೆ ಇದ್ರ ಬಗ್ಗೆ ಬೆನ್ನ ಕೀಲನ್ ಬಗ್ಗೆ ಇರ್ತಲ್ರಿ. ಇಲ್ಲ ಇಲ್ಲ ಇಲ್ಲ ಇಲ್ಲ. ಹಲೋ, ನಮಸ್ಕಾರ ರೀ. ನಮಸ್ತೆ. ಲಘುನ ಪ್ರಶ್ನೆ ಕೇಳ್ಬೇಕು, ಟೈಮ್ ಆಗ್ತಾ ಬಂದ. ವೃದ್ಧಾಪ್ಯದ ಜನಕ್ಕೆ ಏನಂತಾರೆ ಸರ್? ವೃದ್ಧಾಪ್ಯದ ಜನಕ್ಕೆ ಏನಂತಾರಂತ? ಜಿರಿಯಾಟ್ರಿಕ್ ಮೆಡಿಸಿನ್ ಅಂಡ್ ಜಿರಾಂಟಾಲಜಿ ಅಂತಾರ್ರಿ. ಜಿರಿಯಾಟ್ರಿಕ್ ಮೆಡಿಸಿನ್ ಅಂಡ್ ಜಿರಾಂಟಾಲಜಿ. ಡಾಕ್ಟ್ರೆ, ಸಾಕಷ್ಟು ಕರೆಗಳು ಇನ್ನೂ ಬರ್ಲಿಕ್ಕತ್ತವ, ಅದರ ಸಮಯ ಆಗ್ತಾ ಬಂತು. ಆದರೂ ವೃದ್ಧಾಪ್ಯದಲ್ಲಿ ಬೀಳುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಈ ವಿಷಯವನ್ನು ಕುರಿತಂಗೆ ತಾವು ಬಹಳ ಸಮರ್ಪಕವಾದ ಮಾಹಿತಿಯನ್ನು ನೀಡುವುದರ ಜೊತೆಗೆ ಕೇಳುಗರು ಕೇಳಿದಂಥ ವಿವಿಧ ರೀತಿಯ ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾಗಿ ಉತ್ತರಿಸಿದ್ದೀರಿ ಡಾಕ್ಟರ್ ನವೀನ್ ಕುಲಕರ್ಣಿಯವರ. ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ಕೇಳುಗರೆ, ಡಾಕ್ಟರ್ ನವೀನ್ ಕುಲಕರ್ಣಿ ಅವರು ಮಂಗಳವಾರ ದಿವಸ SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಸಂಪರ್ಕಿಸಬೇಕು.